ನಾಳೆ ಮನ್ ಕಿ ಬಾತ್ ಪ್ರಸಾರ ಮತ್ತು ನಾಡಿನೆಲ್ಲೆಡೆ ಸವಿತಾ ಮಹರ್ಷಿ ಜಯಂತಿ ಉತ್ಸವ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55ಕ್ಕೆ ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಬೇಸಿಗೆಯಲ್ಲಿ ಉಂಟಾಗುವ ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಹೊಳೆನರಸೀಪುರ ತಾಲೂಕು ಮಾವಿನಕೆರೆಯ ನಿವೃತ್ತ ಅಗ್ನಿಶಾಮಕ ಠಾಣಾಧಿಕಾರಿ ಎಂಎ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರ ತಾಲೂಕು ಮಾವಿನಕೆರೆಯ ನಿವೃತ್ತ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಕೆಲಸವನ್ನು ಮಾಡಿರತಕ್ಕಂತಹ ಎಂಎ ಸಿದ್ದೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಗ್ನಿ ಅವಘಡಗಳು ಸಂಭವಿಸುತ್ತೆ. ಬಹುತೇಕ ಗ್ರಾಮಾಂತರದ ಪ್ರದೇಶಗಳಲ್ಲಿ ಮತ್ತೆ ಹೆಚ್ಚು ಅರಣ್ಯ ಇರತಕ್ಕಂತಹ ಪ್ರದೇಶದಲ್ಲಿ, ತೋಟ ಎಲ್ಲಿರುತ್ತೋ ಅಂತಹ ಪ್ರದೇಶದಲ್ಲಿ, ಮತ್ತೆ ಅನೇಕ ಸಂದರ್ಭಗಳಲ್ಲಿ ಈ ಪೇಟೆ ಪಟ್ಟಣಗಳಲ್ಲಿಯೂ ಕೂಡ ಸಾಕಷ್ಟು ಅಗ್ನಿ ಅವಘಡಗಳು ಸಂಭವಿಸುತ್ತೆ. ಯಾವೆಲ್ಲ ಕಾರಣಗಳು ಇರುತ್ತೆ ಈ ಅಗ್ನಿ ಅವಘಡಗಳಿಗೆ, ಇದನ್ನ ತಪ್ಪಿಸ್ತಕ್ಕಂಥದ್ದು ಹೇಗೆ, ಒಂದ್ ವೇಳೆ ಈ ತರಹದ ದುರಂತ ಸಂಭವಿಸಿದಾಗ ನಾವು ಹೇಗೆ ಅದನ್ನ ನಿಲ್ಲಿಸಬಹುದು ಅಥವಾ ತಡೆಯಬಹುದು, ಅದನ್ನ ಹೇಗೆ ನಿಭಾಯಿಸಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಾವು ಸಿದ್ದೇಗೌಡ ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಸಿದ್ದೇಗೌಡರಿಗೆ. ನಮಸ್ಕಾರ ಸಿದ್ದೇಗೌಡರೇ, ತಾವು ಏನು ವೃತ್ತಿಯನ್ನ ಮಾಡ್ತಾ ಇದ್ರಿ? ನಾನು ಫಸ್ಟ್ ಅಗ್ನಿಶಾಮಕನಾಗಿ ಸೇರಿದೆ. ಅಗ್ನಿಶಾಮಕ ಆದಮೇಲೆ ಪ್ರಮುಖ ಅಗ್ನಿಶಾಮಕನಾದೆ, ಆಮೇಲೆ ಅಸಿಸ್ಟೆಂಟ್ ಟೈಷನ್ ಆಫೀಸರ್ ಆದೆ, ಆಮೇಲೆ ಟೈಷನ್ ಆಫೀಸರ್ ಆಗಿ ಸರ್ವನಿವೃತ್ತಿಯ ಬಂದಿದೆ. ಎಲ್ಲೆಲ್ಲಿ ವೃತ್ತಿಯನ್ನು ಮಾಡಿದ್ರಿ? ಹಾಸನ, ಶಿವಮೊಗ್ಗ, ಅರಸೀಕೆರೆ, ಚಿಕ್ಕಮಗಳೂರು, ಪಿರಿಯಾಪಟ್ಟಣ, ಹೊಳೆ ನರಸೀಪುರ ಮತ್ತು ಹಾಸನ್, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಕೆಲಸವನ್ನು ಮಾಡಿದ್ರಿ. ಇದೇ ಒಂದು ಇಲಾಖೆ ಸೇರಬೇಕು ಅಂತ ಹೇಳಿತ್ತು ಅಥವಾ ಹೇಗೆ ಸೇರಿದ್ರಿ ಈ ಇಲಾಖೆಗೆ? ಇಲ್ಲ, ಈ ಇಲಾಖೆ ತೆಗೆದ ಮುಂಚೆ ನಾನು PhD ಒಳಗಿದ್ದೆ, ಬೋರ್ವೆಲ್ ರಿಪೇರಿ ಮಾಡ್ಕೊಂಡಿದ್ದೆ ಮೆಕ್ಯಾನಿಕ್ ಆಗಿ. ಅಲ್ಲಿಂದ ಇದ್ದೆ, ಅಲ್ಲಿಂದ ಬಂದಾಗ ಇದೊಂದು ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಬಂದ ತಕ್ಷಣದಲ್ಲಿ ಇಂಟರ್ ಸೆಲೆಕ್ಷನ್ ಆಗಿ ಇದಕ್ಕೆ ಸೆಲೆಕ್ಷನ್ ಆಗಿ. ಈ ಒಂದು ಕೆಲಸ ಎಲ್ಲಿ ಪ್ರಾರಂಭ ಮಾಡಿದ್ರಿ ನೀವು? ಫಸ್ಟ್ ಒಂದು 6 ತಿಂಗಳು ಬೆಂಗಳೂರು ಬನ್ನಾರ್ಘಟ್ಟ ರಸ್ತೆ, ಅಲ್ಲಿ ನಮ್ದು ಇನ್ಸ್ಟಿಟ್ಯೂಟ್ ಇದೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. 6 ಮಂತ್ಸ್ ಟ್ರೈನಿಂಗ್ ಕೊಡ್ತಾರೆ ಇದ್ರ ಬಗ್ಗೆ, ಯಾವ ರೀತಿ ಏನೇನು ಮಾಡಬೇಕು ಅನ್ನೋದಕ್ಕಾಗಿ. ಅಲ್ಲಿ ಟ್ರೈನಿಂಗ್ ಪಡೆದ ನಂತರ ಬೇರೆ ಕಡೆ ಠಾಣೆಗಳಿಗೆ ವರ್ಗಾವಣೆ ಮಾಡ್ತಾರೆ. ನಿವೃತ್ತಿಯ ನಂತರ ಹೇಗೆ ತೊಡಗಿಸ್ಕೊಂಡಿದ್ದೀರಿ ನೀವು? ನಿವೃತ್ತಿ ಆದ ನಂತರ ನಮ್ಮಲ್ಲಿ ಅಲ್ಪ ಸ್ವಲ್ಪ ಜಮೀನಿತ್ತು. ಆ ಜಮೀನೊಳಗೆ ನನಗೊಂದು ಹೊರಗಡೆ ಸ್ವಲ್ಪ ಎಲ್ಲಾ ಕಡೆ ತಿರುಗಿದ್ರಿಂದ ವ್ಯವಸಾಯದ ಬಗ್ಗೆ, ಕೃಷಿ ಬಗ್ಗೆ ಸ್ವಲ್ಪ ಆಸೆ ಉದ್ಭವ ಆಯ್ತು. ಅದು ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಅದರಿಂದ ಇದ್ದಂತ ಸ್ವಲ್ಪ ಜಮೀನೊಳಗೆ ಒಂದಿಷ್ಟು ತೆಂಗು, ಅಡಿಕೆ, ಬಾಳೆ, ಸಿಲ್ವಾರ ಈ ವಸ್ತುಗಳನ್ನ ಮಾಡಲು ಪ್ರಾರಂಭಿಸಿದ್ದೆ. ಈಗ ಒಂಥರ ಪೂರ್ಣ ಪ್ರಮಾಣದ ಕೃಷಿಕರಾಗಿ ಕೆಲಸ ಮಾಡ್ತಾ ಇದ್ದೀರಿ? ಹೌದು, ಈಗ ನಿವೃತ್ತಿ ಆದ್ಮೇಲೆ ಅದಕ್ಕೆ ಅನುಭವ ಒಳಗಾಗಿದ್ದೀನಿ. ಈ ಬೆಂಕಿ ದುರಂತಗಳು ಸಾಮಾನ್ಯವಾಗಿ ಅದರಲ್ಲೂ ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಗ್ರಾಮಾಂತರ ಭಾಗದಲ್ಲಿ ಯಾವೆಲ್ಲ ಕಾರಣಗಳಿಂದಾಗಿ ಅಗ್ನಿ ದುರಂತಗಳು ಆಗುತ್ತೆ? ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಗ್ರಾಮೀಣ ಕಂತ್ರ ಬಂದ್ರೆ ಮನೆಯಲ್ಲಿ ಇರುವಂತವರು ಪಕ್ಕದಲ್ಲಿ ಕಸದ ಗೊಬ್ಬರದ ಗುಡ್ಡೆಗಳು ಮಾಡ್ಕೊಳ್ತಾರೆ, ಕಸ ಹಾಕ್ತಾರೆ, ಅದರಲ್ಲಿ ದನ ನಮ್ಮ ಉಳಿದಂತ ಹುಲ್ಲುಗಳೆಲ್ಲ ಇರುತ್ತೆ. ಅದರಿಂದ ಅದ್ರದ ಬಗ್ಗೆ ಏನಾಗ್ತಾರೆ, ಮನೆಯಲ್ಲಿ ಬಚ್ಚಲ ಮನೆ ಬೂದಿ ಆಗಲಿ, ಅಡಿಗೆ ಮನೆ ಬೂದಿ ಆಗಲಿ ತೆಗೆದು ಅದರೊಳಗೆ ಹಾಕ್ತಾರೆ. ಬೆಂಕಿ ನಾರ್ಸರಿತೆ ಹಾಕೋದ್ರಿಂದ ಆ ಬೆಂಕಿ ಆಗೋ ಸಂದರ್ಭಗಳು ಸಹ ಇರ್ತವೆ. ಮತ್ತೆ ಬಚ್ಚಲ ಮನೆ ಚಿಮಣಿಯಿಂದ ಬಂದ ಕಿಡಿಗಳಿಂದಲೂ ಬೆಂಕಿ ಆಗೋ ಸಂದರ್ಭಗಳು ಇರ್ತದೆ. ಆಮೇಲೆ ಬೀಡಿ ಸೇದಿ ದಾರಿಲಿ ಹೋಗುವಾಗ ಪಕ್ಕದಲ್ಲಿದ್ದರೆ ಬೀಡಿ ಸೇದಿ ಬಿಸಾಡಿದ್ರಿಂದ ಅವರು ಹುಲ್ಲುಗುಡ್ಡೆಗಳು ಒಟ್ಟಿದ್ರದ್ದಾಗಲಿ ಬಡಿದದ್ದಾಗಿರಲಿ ತಿರದೇ ಆಗಿರಲಿ ಏನೇ ಆಗಿದ್ರು ಅದು ಸಂದರ್ಭಗಳಾಗ್ತವೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಬೇಲಿ ಪಕ್ಕದಲ್ಲಿ ಅವರು ಯಾವ್ದಕ್ಕಾದ್ರೂ ರೀಸಸ್ ಮಾಡ್ಲಿಕ್ಕೆ ಆಗಲಿ ಯಾವ್ದಕ್ಕಾದ್ರೂ ಹೋಗಿ ಕೂತಿದ್ದಾಗ ಬೀಡಿ ಸೇತ ಇದ್ದ ಸಂದರ್ಭದಲ್ಲೂ ಸಹ ಆ ಬೀಡಿ ಸೇದ್ ಬಿಸಾಡಿದ ತುಂಡಿನಿಂದಲೂ ಬೆಂಕಿ ಆಗುವ ಸಂದರ್ಭಗಳು ಇರ್ತವೆ ಹಳ್ಳಿಗಳಲ್ಲಿ. ಇಷ್ಟು ಹಳ್ಳಿಗಳಲ್ಲಿ ಫೈರ್ ಆಗೋದು ಸಂಭವಿಸುತ್ತದೆ. ಆದ್ರೆ ಮನೆ ಸಮೀಪದಲ್ಲಿ ಹುಲ್ಲು ಮೆದೆ ಒಟ್ಟೋದ್ರಿಂದ ತುಂಬಾ ಮಕ್ಕಳುಗಳ ಆಟಕ್ಕೆ ಹೋಗ್ಬೋದು, ಅವಕ್ಕೆ ಕಡ್ಡಿ ಪಟ್ಟಣ ಸಿಕ್ಲಿ ಅಲ್ಲಿ ಹುಲ್ಲು ಸಿಕ್ಲಿ ಅಲ್ಲಿ ಅವಕ್ಕೆ ಗೊತ್ತಿರೋದೆಲ್ಲ ಸಂದರ್ಭದಲ್ಲೂ ಸಹ ಬೆಂಕಿ ಆಗೋ ಸಂದರ್ಭಗಳು ಆಗ್ತವೆ. ಈ ಸಾಮಾನ್ಯವಾಗಿ ಹಳ್ಳಿಗಾಡಿನಲ್ಲಿ ಅಥವಾ ಕೃಷಿ ರೈತಾಪಿ ಕುಟುಂಬ ಅಥವಾ ಜೀವನ ಎಲ್ಲಿರುತ್ತೋ ಅಲ್ಲಿ ಈ ಹುಲ್ಲು ಮೆದೆಗಳಿಗೆ ಸಾಕಷ್ಟು ದುರಂತಗಳು ಸಂಭವಿಸತಕ್ಕಂಥದ್ದನ್ನು ನಾವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ಈ ಹುಲ್ಲು ಮೆದೆಯಲ್ಲಿ ಎಲ್ಲೆಲ್ಲಿ ಅಗ್ನಿ ದುರಂತಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನು ಹೇಗೆ ತಡಿಬಹುದು, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಯಾಕೆ ಅಂತ ಅಂದ್ರೆ ನಾವೀಗ ಬೇಸಿಗೆಯ ಹಾಸ್ಟೆಲ್ನಲ್ಲಿ ಇದ್ದೇವೆ, ಚಳಿಗಾಲ ಇನ್ನೇನು ಕಳೀತಾ ಬರ್ತಾ ಇದೆ, ಚಳಿ ಕಳೆದ ತಕ್ಷಣ ನಮ್ಗೆ ಈ ತರದ ದುರಂತಗಳು ಆಗಂತದನ್ನ ನಾವು ಕೇಳ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ಹುಲ್ಲು ಮೆದೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದುರಂತಗಳಾಗ್ತಕ್ಕಂತ ಸಾಧ್ಯತೆ ಇರುತ್ತೆ? ಈಗ ನಾವು ಬೆಳೆದಂತ ಬೆಳೆನ ಭತ್ತದಾಗಲಿ ರಾಗಿ ಹುಲ್ಲೆ ಆಗಲಿ ಏನೇ ಆಗಿರ್ಲಿ, ಆ ಬೆಳೆ ಬೆಳೆದದ್ದು ಏನ್ ಬೆಳೆದಿರ್ತೀವೋ ಅದನ್ನ ಸಂಪೂರ್ಣ ಒಣಸಿ ರಾಶಿ ಹಾಕಿದ್ರೆ ಬೆಂಕಿ ಆಗಲ್ಲ. ಸ್ವಲ್ಪ ಪದ್ದೇ ಪದ್ದೇ ಇದ್ದುದು ಹಾಕಿದ್ರೆ ಅದೇನಾಗುತ್ತೆ, ಈಟು ಕಾವಿನಿಂದ ಬೆಂಕಿ ಆಗೋ ಸಂದರ್ಭಗಳು ಸಹ ಇರ್ತವೆ. ಆಮೇಲೆ ಎರಡನೇದು ನಾವು ಹುಲ್ಲು ಬೇರೆ ಕಡೆದಿಂದ ಬೇರೆ ಕಡೆ ತಂದು ರಾಶಿ ಹಾಕುವ ಸಂದರ್ಭದಲ್ಲಿ ಈ ಬೀಡಿ ಸೇದೋದೊಂದು ಅಭ್ಯಾಸ ಇರುತ್ತೆ ರೈತರುಗಳಿಗೆ. ಆ ಬೀಡಿ ಸೇದುವಾಗ ಏನ್ ಮಾಡ್ತಾರೆ, ಹುಲ್ಲು ರಾಶಿ ಮಾಡುವಾಗ್ಯೂ ಬೀಡಿ ಬಾಯಿಲಿ ಕಚ್ಚಿರ್ತಾರೆ, ಕಚ್ಚ ಸಂದರ್ಭದಲ್ಲೇ ಹುಲ್ಲನ್ನ ರಾಶಿ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ದಾಗ ಏನ್ ಮಾಡ್ತಾರೆ, ಪಕ್ಕದಲ್ಲಿ ಬೀಡಿ ಸೇದ ಹಾಗೆ ಬಿಸಾಡ್ತಾರೆ, ಆ ತುಂಡಿನಿಂದಲೂ ಬೆಂಕಿ ಆಗೋ ಸಂದರ್ಭಗಳು ಬರ್ತವೆ. ಆಮೇಲೆ ದಾರಿಲಿ ಹೋಗ್ತಾ ದಾರಿಕರು ಏನ್ ಮಾಡ್ತಾರೆ, ಆ ಬೇಲಿ ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ, ರೋಡ್ ಇರ್ತದೆ, ಅದ್ರ ಪಕ್ಕದಲ್ಲಿ ಹುಲ್ಲಿ ರಾಶಿನ ಹಾಕಿರ್ತಾರೆ. ಆ ರಾಶಿ ಹಾಕಿದ ಸಂದರ್ಭಗಳಲ್ಲೂ ಸಹ ಅವ್ರು ಬೀಡಿ ಸೇದಿ ಕಡ್ಡಿಗೀರಿ ಬಿಸಾಡಿದ್ರಿಂದ ಆಗಲಿ, ಬೀಡಿ ಸೇದಿ ತುಂಡಿನಿಂದ ಆಗಲಿ, ಈ ಎಲೆಕ್ಟ್ರಿಕ್ ಫೈರ್ ತೊಳಗಡೆ ಏನೇ ಗುಡ್ಡೆ ಒಟ್ಟಿರ್ತಾರೆ, ಇಲ್ಲ ಮನೆಗಳು ಇರ್ತವೆ, ಆ ಫೈರ್ಗಳಿಂದ ಅಲ್ಲಿ ಸ್ಪಾರ್ಕಿಂಗ್ ಆದರೂ ಆಗ್ಬೋದು, ಇಲ್ಲ ಕಡ್ಡಿ ತುಂಡಾಗಿ ಬಿದ್ದರಿಂದಲೂ ಆಗ್ಬೋದು. ಈ ಕಬ್ಬಿನ ಗದ್ದೆಗಳು ಸಾಗುಗಳು ಅದು ತೆಗೆದ್ರು ಅಷ್ಟೇ, ಕಬ್ಬಿನ ಗದ್ದೆ ಸುಲಂಗಿಗಳು ತಗಿದ್ರು ಸಹ ವೈರ್ಗೆ ಫೈರ್ ಆಗೋ ಸಂದರ್ಭ ಇರ್ತದೆ, ಈ ಮರಗಳು ತಾಗಿರೂ ಸಹ ಫೈರ್ ಆಗುತ್ತಂತಿರ್ತದೆ. ಅಂತ ಸಂದರ್ಭಗಳಲ್ಲಿ ಹಳ್ಳಿ ಕಡೆಯಲ್ಲಿ ಜಾಸ್ತಿ ಆಗುವಂತ ಸಂದರ್ಭಗಳಿವು. ಈ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ರಾಗಿ ಮತ್ತೆ ಭತ್ತವನ್ನ ಹೆಚ್ಚು ಬೆಳಿತೇವೆ. ಬೆಳೆದಂತಹ ರಾಗಿ ಭತ್ತ ಏನಿರುತ್ತೋ ಅದನ್ನ ಕೊಯ್ಲು ಕಟಾವು ಮಾಡಿದ ನಂತರ ನಾವು ಮೆದೆಗಳನ್ನ ಹಾಕ್ತೀವಿ. ಈ ಮೆದೆಗಳನ್ನ ಹಾಕುವಾಗ ಅಥವಾ ಗುಡ್ಡೆಗಳನ್ನ ಒಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ನಾವು ಗುಡ್ಡೆಗಳನ್ನ ಹಾಕಬೇಕು ಅದನ್ನ ನಾವು ಬೇರ್ಪಡಿಸುವ ಮುನ್ನ? ಅದ್ರ ಬಗ್ಗೆ ಏನ್ ಮಾಡ್ಬೇಕಪ್ಪ ಫಸ್ಟ್ ಅಂತ ಹೇಳಿದ್ರೆ, ನಾವು ಕೂದಂತ ಹುಲ್ಲನ್ನ ಬೆಳೆಗಳನ್ನ ಚೆನ್ನಾಗಿ ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸಿ ಆಮೇಲೆ ಗುಡ್ಡೆಗಳು ಹಾಕ್ಬೇಕು. ಗುಡ್ಡೆಗಳು ಹಾಕ್ಬೇಕಾದ್ರೆ ಅಂತರ ಏನ್ಬೇಕು, ಒಂದು ಗುಡ್ಡೆಗೆ ಏನು ಕೊನೆ ಪಕ್ಷ ಅಂತಂದ್ರು 15 ಅಡಿ 20 ಅಡಿ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಒಂದೇ ಕಡೆ ಗುಡ್ಡೆಗಳು ಹಾಕ್ಬಾರ್ದು. ಒಂದೇ ಕಡೆ ಏನ್ ಮಾಡ್ತಾರೆ, ಹಳ್ಳಿ ಕಡೆಯಲ್ಲಿ ಒಂದು ಕಣ ಅಂತ ಒಂದು ಮಾಡ್ಕೊಳ್ತಾರೆ ಹಳ್ಳಿ ಕಡೆಯಲ್ಲಿ, ಅದ್ರಲ್ಲಿ 16 ಜನ ಸೇರ್ತಾರೆ, 16 ಜನ ಸೇರಿ 10 ಗುಡ್ಡೆಗಳನ್ನು ಒಂದೇ ಕಡೆ ಹಾಕ್ತಾರೆ. ಅದರಿಂದ ಅಲ್ಲಿ ಏನಾಗ್ತದೆ, ಒಂದು ಕಂಟಿಯದಾಗ ಒಂದು ಇದಾಗ್ತದೆ. ಅಂತರವಿದ್ರೆ ಒಂದು ಗುಡ್ಡೆಗೆ ತಾಗದ ಇನ್ನೊಂದು ಗುಡ್ಡೆಗೆ ಆದ್ರೂ ಸಹ ಅದನ್ನ ನಾವೇ ನೆನೆಸ್ಕೊಳಕ್ ಪ್ರಯತ್ನ ಪಡ್ಬಹುದು. ಇಲ್ಲ ಅಂದ್ರೆ ಆ ರಾಶಿ ಹಾಕೋ ಜಾಗಗಳಲ್ಲಿ ರೋಡ್ ಸರಿಯಾಗಿದೆಯಾ, ಇಲ್ಲಿ ವಾಹನ ಬರ್ತವಾ, ವಾಹನ ಹೋಗ್ಬೋದಾ, ನಾವು ಈ ಜನಗಳು ಓಡಾಡ್ಬೋದಾ, ಅಲ್ಲಿಗೆ ನೀರು ಹಾಕ್ಲಿಕ್ಕೆ ಅನುಕೂಲ ಇದೆಯಾ, ನಾವು ಅಗ್ನಿಶಾಮಕದವ್ರು ಕರೆದ್ರವ್ರು ಯಾರು ಬಂದು ಅವ್ರಿಗೆ ಅಗ್ನಿ ನಿಲ್ಸಕ್ ಆಗ್ತದ, ಅಲ್ಲಿಗೆ ಅವ್ರ ಅಗ್ನಿಶಾಮಕದವ್ರು ಬರೋದಕ್ಕೋಸ್ಕರವಾಗಿವೋ, ಅವ್ರ ವೆಹಿಕಲ್ ಬರೋಕ್ಕೋಸ್ಕರವಾಗಿ ಒಂದು ಒಳ್ಳೆ ರೋಡ್ ಇರಬೇಕು. ಅಂತ ಸ್ಥಳಗಳಲ್ಲಿ ಇವರೆಲ್ಲ ಶೇಖರಣೆ ಮಾಡ್ಬೇಕು. ಅಂತ ಅಂದ್ರೆ ಗುಡ್ಡೆ ಹಾಕೋದಕ್ಕಿಂತ ಮೊದಲು ನಾವು ನೋಡ್ಬೇಕು. ಯಾಕೆ ಅಂತ ಅಂದ್ರೆ ಈಗ ಒಬ್ಬೊಬ್ರು ದೊಡ್ಡ ದೊಡ್ಡ ಹಿಡುವಳಿದಾರರು ಇರ್ತಾರೆ, 3-4 ಗುಡ್ಡೆಗಳನ್ನ ಹಾಕ್ಬಹುದು. ಇನ್ನು ಕೆಲವು ಭಾಗಗಳಲ್ಲಿ ಒಂದು 3-4 ಸೇರ್ಕೊಂಡು ಒಂದೇ ಕಡೆ ಕಣ ಮಾಡ್ಕೊಂಡು ಗುಡ್ಡೆ ಹಾಕಲ ಅಂತ ಸಂಪ್ರದಾಯವೂ ಕೂಡ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ಗುಡ್ಡೆಯನ್ನ ಒಟ್ಟುವಾಗ ಒಂದು ಗುಡ್ಡೆಯಿಂದ ಇನ್ನೊಂದು ಗುಡ್ಡೆಗೆ ಒಂದು 15 ಅಡಿ ಅಂತರ, ಕನಿಷ್ಠ ಅಂತರ ಒಂದು 15 ಅಡಿ ಇಟ್ಕೊಂಡು ಹಾಕುವಂತದ್ದು ಹೆಚ್ಚು ಒಳ್ಳೇದು. ಮತ್ತೆ ನಾವೆಲ್ಲಿ ಕಣ ಮಾಡ್ಕೊಳ್ತೀವೋ, ಎಲ್ಲಿ ಗುಡ್ಡೆ ಹಾಕೊಳ್ತೀವೋ, ಅಲ್ಲಿಗೆ ಒಂದು ವೆಹಿಕಲ್ಗಳು ಬರಹಂಗಿರ್ಬೇಕು. ಯಾವುದೇ ಒಂದು ವಾಹನ, ಕನಿಷ್ಠ ಒಂದು ಲಾರಿ ಬರ ಅಂತ ಒಂದು ಸಂದರ್ಭ ಇರಬೇಕು. ಬಂದು ಅದು ವಾಪಸ್ ಹೋಗ ಅಂತ ರಸ್ತೆಯ ಸಂಪರ್ಕ ಎಲ್ಲಿರುತ್ತೋ ಅಂತ ಭಾಗಗಳಲ್ಲಿ, ಅಂತ ಪ್ರದೇಶದಲ್ಲಿ ನಾವು ಗುಡ್ಡೆಗಳನ್ನ ಹಾಕಳ ಅಂತದ್ದು ಹೆಚ್ಚು ಸೂಕ್ತ. ಆವಾಗ ಒಂದ್ ವೇಳೆ ಅವಘಡ ಸಂಭವಿಸಿದ್ರೂ ಕೂಡ ನಮ್ಗೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಂತದ್ದು. ಈ ಹುಲ್ಲು ಗುಡ್ಡೆಗಳು ಏನಿರುತ್ತೋ ಅದರಲ್ಲಿ ಧಾನ್ಯಗಳನ್ನ ಬೇರ್ಪಡಿಸಿದ ನಂತರ, ರಾಗಿ ಬಿಡದ ನಂತರ, ಭತ್ತ ಬಿಡದ ನಂತರ, ಆಮೇಲೆ ಅದನ್ನ ನಾವು ಮೇವಾಗಿ ಬಳಕೆಯನ್ನ ಮಾಡ್ತೀವಿ. ಅಂತ ಸಂದರ್ಭಗಳಲ್ಲಿ ಭಾಗದಲ್ಲಿ ಮನೆಯ ಸಮೀಪದಲ್ಲಿ ನಾವು ಗುಡ್ಡೆಗಳನ್ನು ಹಾಕೊಳ್ತೀವಿ ಅಥವಾ ಎಲ್ಲಿ ಕೊಟ್ಟಿಗೆ ಇರುತ್ತೋ ಅಂತಹ ಭಾಗದಲ್ಲಿ ನಾವು ಈ ಹುಲ್ಲಿನ ಗುಡ್ಡೆಗಳನ್ನು ಒಟ್ಕೊಳ್ತೀವಿ. ಇಂತಹ ಗುಡ್ಡೆಗಳನ್ನು ಒಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಮೇವನ್ನ ಸಂಗ್ರಹ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಅಲ್ಲಿಯೂ ಕೂಡ ದುರಂತಗಳಾಗ್ತಕ್ಕಂತಹ ಸಂದರ್ಭ ಅಥವಾ ಸಂಭವ ಇರುತ್ತಾ ಇದ್ರೆ ಹೇಗೆ, ಅದರ ಬಗ್ಗೆ ತಿಳಿಸ್ಕೊಡಿ. ನೀವು ಬಡದಂತ ಹುಲ್ಲುಗಳು ದನ ಕರುಗಳಿಗೆ ಶೇಖರಣೆ ಮಾಡುವಂತಹ ಸ್ಥಳಗಳು ಸಹ ವಿಶಾಲವಾಗಿರಬೇಕು. ಮನೆಗೆ ಪಕ್ಕದಲ್ಲಿ ಇರಬಾರ್ದು ಯಾವುದೇ ಕಾರಣದಿಂದ. ಮನೆಯಿಂದ ಡಿಸ್ಟೆನ್ಸ್ ಸುಮಾರು ದೂರ ಇರಬೇಕು. ಆಮೇಲೆ ವೆಹಿಕಲ್ ಓಡಾಡೋ ಸ್ಥಳದಲ್ಲಿಯೂ ಸಹ ಹುಲ್ಲು ಶೇಖರಣೆ ಮಾಡಬಾರ್ದು. ಮತ್ತೆ ದಾರಿ ಹೋಕರುಗಳು ಹೋಗುವಂತ ಜಾಗದಲ್ಲಿ ಗುಡ್ಡೆಗಳು ಹಾಕಬಾರ್ದು. ಏಕೆ ಅಂತಂದ್ರೆ ಒಂದು ವೆಹಿಕಲ್ ಹೋಗುವಾಗ ವೆಹಿಕಲ್ ಇಲ್ಲ ಸ್ಪಾರ್ಕಿಂಗ್ ಕಿಡಿ ಹಾರಿದಾಗಲೂ ಸಹ ಅದು ಹುಲ್ಲಿನ ಇದ ಮೇಲೆ ಪರಿಣಾಮ ಬೀರುವಂತದ್ದು ಇರ್ತದೆ. ಮತ್ತೆ ಬೀಡಿ ಸೇದ್ ಬಿಸಾಡೋ ತುಂಡುಗಳಿಂದ ಪರಿಣಾಮ ಆಗ್ತದೆ. ಆಮೇಲೆ ವೈರ್ ಎಲೆಕ್ಟ್ರಿಕ್ ಲೈನ್ ಹೋಗಿರ್ತದೆ, ಆ ಲೈನ್ ಅಡಿಯಲ್ಲಿ ಯಾವುದೇ ಕಾರಣದಿಂದ ಹುಲ್ಲಿನ ರಾಶಿಯನ್ನು ಹಾಕಬಾರ್ದು, ಹುಲ್ಲು ಮೆದೆ ಮಾಡಲೇಬಾರ್ದು. ಅದಕ್ಕೂ ಸಹ ದಂತರದಲ್ಲಿ ಇರಬೇಕು, ಅದನ್ನು ಬಿಟ್ಟು ಅಂತ ಸಂದರ್ಭಗಳು ಕಡೆ ಶೇಖರಣೆ ಮಾಡ್ಕೋಬೇಕು. ಮತ್ತೆ ಶೇಖರಣೆ ಮಾಡಿದ ಜಾಗದಲ್ಲೂ ಬಿಡದು ದನಕರಿಗೆ ಇಟ್ಟಿದ್ದಂಥ ಜಾಗಕ್ಕೂ ಸಹ ವೆಹಿಕಲ್ ಬರೋಷ್ಟಕ್ಕಿರಬೇಕು. ಈಗ ಏನೇ ಆಗಲಿ ಒಂದು ಫೈರ್ ಆಯಿತು, ಫೈರ್ ಆದ ತಕ್ಷಣ ನಾವು ಫೈರ್ ಸ್ಟೇಷನ್ ಫೋನ್ ಮಾಡ್ಬೇಕಪ್ಪ, ಅವ್ರು ಬರಬೇಕು, ಅವ್ರು ಇದು ಮಾಡಬೇಕು. ಅವ್ರು ಬರಬೇಕಾದ್ರೆ ಅವ್ರು ಬರಲಿಕ್ಕೆ ಒಂದು ದಾರಿ ಇರಬೇಕು, ಉತ್ತಮವಾದಂಥ ದಾರಿ ಇದ್ರೆ ಬಂದು ಬೇಗ ಅದನ್ನು ಕಂಟ್ರೋಲ್ಗೆ ಮಾಡ್ಬೋದು. ಹೊರತು ನೀವು ದಾರಿ ಇಲ್ಲದಲ್ಲೇ ಬನ್ನಿ ಅಂತ ಹೇಳಿದ್ರು ಅವ್ರಿಗೆ ಮಾಡಲಿಕ್ಕೆ ತೊಂದರೆ ಆಗ್ತದೆ, ಮಾಡ್ತಾರೆ ಅದ್ರ ತೊಂದರೆ ಆಗ್ತದೆ, ಅಷ್ಟು ಬೇಗ ಅವ್ರಿಗೆ ಅವಕಾಶ ಆಗಲ್ಲ. ಇದಾದ ನಂತರ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಏನು ನಾವು ಮೇವನ್ನ ಸಂಗ್ರಹ ಮಾಡ್ತೀವೋ ಅದು ಸ್ವಲ್ಪ ಮನೆಯಿಂದ ದೂರ ಇರೋ ಹಂಗೆ ನಾವು ಅದನ್ನ ಸಂಗ್ರಹವನ್ನ ಮಾಡಬೇಕು. ಮೇಲ್ಗಡೆ ಏನಾದ್ರೂ ಎಲೆಕ್ಟ್ರಿಕ್ ವೈರ್ಗಳು ಕಂಬಗಳು ಹೋಗಿದವ ಅನ್ನೋಂಥದ್ದು ನೋಡ್ಕೋಬೇಕು. ಅದ್ರ ಕೆಳಗಡೆ ನಾವು ಒಟ್ಲಿಕ್ಕೆ ಹೋಗಬಾರ್ದು, ಅದರಿಂದ ಸ್ವಲ್ಪ ಅಂತರ ಇಟ್ಕೊಂಡು ದೂರದಲ್ಲಿ ಒಟ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ. ಇಂತಹ ಬಣವೆಗಳನ್ನ ಏನು ಹಾಕೊಳ್ತೀವೋ ಇಲ್ಲಿಗೂ ಕೂಡ ನಮ್ಮ ವೆಹಿಕಲ್ಗಳು ಬರೋ ಅಂತಹ ಪ್ರದೇಶದಲ್ಲಿ ಅಥವಾ ಜಾಗದಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಅಲ್ಲಿ ಮಾಡೋಂಥದ್ದು ಹೆಚ್ಚು ಸೂಕ್ತ. ಮೊದಲು ಹಿಂದೆಲ್ಲ ಹಿತ್ತಲು ಅಂತ ಹೇಳಿ ಇರ್ತಾ ಇದ್ವ, ಅದನ್ನ ಮನೆಯ ಹಿಂದೆ ಇರತಕ್ಕಂಥ ಹಿತ್ತಲು ಬೇರೆ, ನಾವು ಗುಡ್ಡೆ ಒಡ್ತಕ್ಕಂಥ ಹಿತ್ತಲು ಬೇರೆ, ಸ್ವಲ್ಪ ದೂರದಲ್ಲೇ ಇಟ್ಕೊಳ್ತಾ ಇದ್ರು. ಅದು ಈ ತರದ ಕಾರಣಕ್ಕಾಗಿ ಅದನ್ನ ಇಟ್ಕೊಳ್ತಾ ಇದ್ರು ಅಂತ ಹೇಳಿ ಅನ್ಸುತ್ತೆ. ಈಗೆಲ್ಲವೂ ಕೂಡ ಜಾಗದ ಅಭಾವ ಇರೋದ್ರಿಂದ ಜನಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ ಮನೆಯ ಪಕ್ಕದಲ್ಲೇನೋ ಅಥವಾ ಮನೆಯ ಹಿಂದಿನ ಹಿತ್ತಲೇನಿರುತ್ತೋ ಅಲ್ಲಿ ಈ ತರದ ಬಣವೆಗಳನ್ನ ಹಾಕೊಳ್ತಕ್ಕಂಥ ಸಂಪ್ರದಾಯ ಬಂದಿದೆ. ಇದನ್ನು ಕೂಡ ನಾವು ಮಾಡೋಂಥ ಸಂದರ್ಭದಲ್ಲಿ ಒಂದಷ್ಟು ಬಹಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಒಳ್ಳೇದು ಅನ್ನುವಂಥದ್ದು. ಆ ನಂತರ ಈ ಹುಲ್ಲನ್ನ ನಾವು ಮೇವಾಗಿ ಬಳಕೆ ಮಾಡಿದ ನಂತರವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ತಿಪ್ಪೆಗಳಿಗೆ ತಗೊಂಡೋಗಿ ಹಾಕ್ತಿವಿ. ಯಾವ ಹಸುಗಳು ತಿಂದನ್ನೇ ಬಿಟ್ಟಿರ್ತಾವೋ ಅದನ್ನ ತಿಪ್ಪೆಗೆ ತಗೊಂಡೋಗಿ ಒಡ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಅಗ್ನಿ ದುರಂತಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ತಿಪ್ಪೆಗಳನ್ನ ನಾವು ಹೇಗೆ ಮಾಡಿಕೊಳ್ಳಬೇಕು, ಅಲ್ಲಿ ಯಾವೆಲ್ಲ ಅಗ್ನಿ ದುರಂತಗಳು ಆಗ್ತಕ್ಕಂತಹ ಸಂಭವ ಇರುತ್ತೆ, ಅದನ್ನ ತಪ್ಪಿಸ್ತಕ್ಕಂಥದ್ದು ಹೇಗೆ? ಆ ತಿಪ್ಪೆಗಳನ್ನು ಸಹ ಮನೆಗಳಿಂದ ಡಿಸ್ಟೆನ್ಸ್ ಅಲ್ಲಿ ದೂರದಲ್ಲೇ ಇರಬೇಕು. ಅದು ಅಲ್ಲಿ ದೂರನೇ ಇರಬೇಕು. ದನ ಬಿಟ್ಟಂತ ಹುಲ್ಲುಗಳು ಇರ್ತದಲ್ಲ, ಅದು ಉಳಿದ ಹುಲ್ಲು ಒಣಗಿದಾಗ ಅಲ್ಲಿ ಯಾರಾದರೂ ಬಂದು ಈ ರೀಸಸ್ ಮಾಡೋದಕ್ಕಾಗಲಿ ಮತ್ತೆ ಯಾತಕ್ಕೆ ಆಗಲಿ ದಾರಿಲಿ ಹೋಗೋದಾಗಲಿ ಇನ್ನೊಂದು ಪಕ್ಕದ ಮನೆ ಜಮೀನಿಗೆ ಹೋಗೋದಾಗಲಿ ಆಗಲಿ ಅವರು ಬೀಡಿ ಸೇದಲ್ಲಿರ್ತಾರೆ, ಆ ಬೀಡಿ ಸೇದ್ ಬಿಸಾಡುವಂಥ ಸಂದರ್ಭ ಇರ್ತದೆ. ಆ ತಿಪ್ಪೆಗೆ ಮನೆಯೊಳಗಿಂದ ಬಚ್ಚಲು ಮನೆಯಿಂದ ಬೂದಿ ಇವೆಲ್ಲ ಇರ್ತದೆ, ಆ ಬೂದಿ ಒಳಗೆ ಕೆಂಡ ಇದೆಯಾ ಅಂತ ನೋಡಬೇಕು. ತವಾಗೆ ಆ ಬೂದಿನ ತಿಪ್ಪೆ ಒಳಗೆ ಹಾಕಿದರೆ ಅದರೊಳಗೆ ಇರುವಂಥ ಉಳಿದಲ್ಲಿ ಸೇರಿ ಅದು ಬೆಂಕಿ ಆಗೋಂಥ ಸಂದರ್ಭಗಳು ಸಹ ಉದ್ಭವ ಆಗ್ತವೆ. ಅದನ್ನ ಹಂಗಾಗಿ ನಾವು ಹೆಚ್ಚು ಗಮನ ಹರಿಸ್ಬೇಕು. ಮನೆಯಿಂದ ದೂರದಲ್ಲಿ ಇಟ್ಕೋಬೇಕು ಯಾವಾಗಲೂ ತಿಪ್ಪೆಗಳನ್ನ. ಮತ್ತೆ ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ಏನು ನಮ್ಮ ವಲಯ ಬೂದಿ ಅಂತ ಹೇಳಿ ಇರುತ್ತೋ ಅದನ್ನ ತಿಪ್ಪೆಗೆ ತಗೊಂಡು ಹೋಗೋ ಅಂತ ಒಂದು ಸಂಪ್ರದಾಯ ಇದೆ. ಯಾಕೆಂದ್ರೆ ಅದನ್ನು ಕೂಡ ಒಂದು ಗೊಬ್ಬರ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಈ ನಿಟ್ಟಿನಲ್ಲಿ ಈ ವಲಯ ಬೂದಿಯನ್ನ ತೆಗೆದುಕೊಂಡು ಹೋಗುವಾಗಲೂ ಕೂಡ ಬೆಂಕಿ ಏನಾದರೂ ಇದೆಯಾ, ಕೆಂಡ ಇದೆಯಾ, ಕಿಡಿ ಇದೆಯಾ ಅನ್ನೋಂಥದ್ದನ್ನ ನೋಡ್ಕೊಂಡು ಆನಂತರ ತಿಪ್ಪೆಗಳಿಗೆ ಹಾಕ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಈ ಸಾಮಾನ್ಯವಾಗಿ ಮಕ್ಕಳು ಆಟ ಆಡದಂತಹ ಸಂದರ್ಭದಲ್ಲಿ ಈ ಬೆಂಕಿಯ ದುರಂತಗಳು ಸಂಭವಿಸ್ತಕ್ಕಂಥದ್ದು ಹೆಚ್ಚು ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನ ಹೇಗೆ ನಾವು ಜಾಗ್ರತೆಯಿಂದ ನೋಡಿಕೊಳ್ಬೇಕು, ಅವರಲ್ಲಿ ಈ ಒಂದು ಅಗ್ನಿ ದುರಂತದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಹೇಗೆ? ಮಕ್ಕಳಿಗೆ ಏನಾದ್ರೂ ಕಡ್ಡಿ ಪಟ್ಟಣಗಳು ಸಿಗದಂತೆ ದೂರ ಅವರು ಸಿಗದಂತೆ ಶೇಖರಣೆ ಮಾಡ್ಕೋಬೇಕು. ಆಮೇಲೆ ಹಬ್ಬ ಹುಣ್ಣಿಮೆಗಳಲ್ಲಿ ಪಟಾಕಿ ಹೊಡಿಯುವಂತ ಸಂದರ್ಭ ಇರುತ್ತೆ. ಆ ಪಟಾಕಿಗಳು ಹುಲ್ಲು ಮೆದೆ ಇತ್ತು ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಪಟಾಕಿ ಹೊಡಿಸೋ ಕೊಡೋದೇ ಆಗಲಿ ಯಾರೇ ಮಾಡೋದೇ ಆಗಲಿ ಇವುಗಳೆಲ್ಲೂ ದೂರದಲ್ಲಿ ಸಂಭವ ಆಗದಂತೆ ನೋಡ್ಕೊಳ್ಳುವಂತ ಜಾಗ್ರತೆ ಮೂಡಿಸ್ಬೇಕು ಮಕ್ಕಳುಗಳಿಗಾದ್ರೂ. ಮತ್ತೆ ಇನ್ನು ಬೇರೆ ಯಾರು ಆದ್ರೂ ಸಹ ಅದನ್ನೆಲ್ಲ ಜಾಗ್ರತೆ ನೋಡ್ಕೊಳ್ಬಹುದು. ಈ ಬೇಸಿಗೆ ಆರಂಭ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಎಲೆಗಳು ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಗರಿಗಳು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಬಿದ್ದಂತಹ ಗರಿಗಳನ್ನ ನಾವು ಅಲ್ಲೇ ಬಿಟ್ರೆ ಏನಾದರೂ ಬೆಂಕಿ ಅವಘಡ ಸಂಭವಿಸ್ತು ಅಂತ ಹೇಳಿದ್ರೆ ಇಡೀ ತೋಟವೇ ನಾಶ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ನಾವು ತೋಟವನ್ನ ನಿರ್ಮಾಣ ಮಾಡಿರ್ತೀವಿ. ಈ ತೋಟಗಳನ್ನ ಒಂದು ತೋಟ ನಮಗೆ ಫಸಲಿಗೆ ಬರಬೇಕು ಅಂತ ಅಂದ್ರೆ 8-10 ವರ್ಷಗಳವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ. ಅಷ್ಟು ವರ್ಷಗಳ ನಮ್ಮ ತಪಸ್ಸು ಏನಿರುತ್ತೋ, ಶ್ರಮ ಏನಿರುತ್ತೋ ಅದೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಈ ನಿಟ್ಟಿನಲ್ಲಿ ತೋಟಗಳನ್ನ ಹೇಗೆ ಇಟ್ಕೋಬೇಕು ಬೇಸಿಗೆಯ ಸಂದರ್ಭದಲ್ಲಿ? ಬೇಸಿಗೆಯ ಸಂದರ್ಭದಲ್ಲಿ ತೋಟಕ್ಕೆ ಮಾಡಿದಂತ ಬೆಳೆಗೂ ತರು ಬೀಳೋದ ಸಂದರ್ಭಕ್ಕೂ ಡಿಸ್ಟೆನ್ಸ್ ಇಟ್ಕೊಂಡಲ್ಲೋ ಅದು ಕ್ಲೀನ್ ಆಗಿ ಕಸ ಗುಡಿಸಿದ ರೀತಿ ಗುಡಿಸ್ಕೋಬೇಕು. ಅಲ್ಲಿ ಆ ಬೆಂಕಿ ಇನ್ನೊಂದಕ್ಕೆ ತೋಟದೊಳಗಡೆ ಹೋಗದಂಗೆ ಅಲ್ಲಿ ಇದು ಮಾಡಬೇಕು. ಮತ್ತೆ ಇಲ್ಲಾಂದ್ರೆ ಒಂದು ಡ್ರೈನೇಜ್ ಕವಲೆ ಅಂತ ಹೇಳ್ಬಿಟ್ಟು ಒಂದು ನಾವು ಕವಲೆ ಹೊಡ್ಕೋಬೇಕು ಬೆಂಕಿ ಬರ್ದಂಗೆ ದಾಟ್ದಂಗೆ. ಮತ್ತೆ ಅಲ್ಲಿ ಏನೇ ತರಗು ಬಿದ್ದಿರ್ತೋ ಆ ತರಗನ್ನ ಗುಡಿಸಿ ಬೇರೆ ಕಡೆ ಶೇಖರಣೆ ಮಾಡ್ಕೋಬೇಕು. ಅಲ್ಲಿ ಅದರೊಳಗಡೆ ಪೈರು ಬೆಂಕಿ ವಸ್ತುಗೆ ತಗೊಳ್ಳೋದಂತ ಕೆಲಸಗಳನ್ನ ನಾವು ಮುಂಜಾಗ್ರತೆಯಾಗಿ ಉಪಯೋಗಿಸ್ಕೋಬೇಕು. ಅಂತ ಅಂದ್ರೆ ಎಲ್ಲಾದನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಒಳ್ಳೇದು. ಬೆಂಕಿ ಹಬ್ಬದ ಹಾಗೆ ನಾವು ತರಗು ಇದೆಲ್ಲವುದನ್ನು ಕೂಡ ಗುಡಿಸಿ ತಿಪ್ಪೆಗೆ ಹಾಕೊಳ್ಳೋಂಥದ್ದು ಅಥವಾ ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಈ ಥರದನ್ನ ಮಾಡಬೇಕು. ಏನು ತುಂಬಾ ರ್ಯಾಂಡಮ್ ಆಗಿ ಗೆರೆಗಳು ಉದುರಿರುತ್ತೋ ಅದನ್ನ ಎತ್ತಂಥದ್ದು, ಎತ್ತ ಅದನ್ನ ಪುಡಿ ಮಾಡಿ ಗೊಬ್ಬರ ಮಾಡ್ತಕ್ಕಂಥದ್ದು. ಆ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆನಲ್ಲಿ ಅದನ್ನ ಒಟ್ಟಿ ಅದನ್ನ ಗೊಬ್ಬರ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಹೀಗೆ ನಾವು ಮಾಡಿದಂಥ ಸಂದರ್ಭದಲ್ಲಿ ತೋಟಗಳಲ್ಲಿಯೂ ಕೂಡ ಉಂಟಾಗ್ತಕ್ಕಂತಹ ಕೆಲವು ಬೆಂಕಿ ಅವಘಡಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಇನ್ನು ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಈ ಬೇಸಿಗೆನಲ್ಲಿ ಈ ದಾರಿ ಹೋಕರದ್ದು. ದಾರಿ ಹೋಕರಿಂದ ಅನೇಕ ಸಂದರ್ಭಗಳಲ್ಲಿ ಬೆಂಕಿ ಅವಘಡಗಳು ಸಂಭವಿಸತಕ್ಕಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ದಾರಿ ಹೋಕರು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಅವರು ಹೋಗುವಾಗ್ಲೂ ಕೂಡ ಬರುವಾಗ್ಲೂ ಕೂಡ, ಯಾಕೆ ಅಂತ ಅಂದ್ರೆ ಯಾರದೇ ಆಗಿರಲಿ ಎಲ್ಲವೂ ಕೂಡ ಅಮೂಲ್ಯವಾದದ್ದು, ಅದನ್ನ ಉಳಿಸುವ ನಿಟ್ಟಿನಲ್ಲಿ ಈ ದಾರಿ ಹೋಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ದಾರಿ ಹೋಕರು ಏನ್ ಮಾಡ್ತಾರೆ, ಅವರು ಹೋಗುವಾಗ ಬರುವಾಗ ಅಂದ್ರೆ ಬಿಡಿ ಸೇದೋದು, ಸಿಗರೇಟ್ ಸೇದೋ ಸಂದರ್ಭ ಇರ್ತದೆ. ಸೇದು ಆಗಿ ಅವ್ರಿಗೆ ಅಜ್ಜಪ್ಪ ಇಲ್ಲಿ ಏನಪ್ಪ ಇದೆ ಪಕ್ಕದಲ್ಲಿ ಉಲ್ಮೆದೆ ಇದೆಯಾ, ಮನೆ ಇದೆಯಾ, ಮತ್ತೆ ಏನಾರು ವಸ್ತು ಇದೆ, ಉರಿಯಂತ ವಸ್ತು ಇದೆಯಾ ಅಂತ ಅವ್ರು ಮುಂಜಾಗ್ರತೆ ನೋಡ್ಕೊಂಡು ಅದನ್ನು ತುಂಬಿಸಿ ಆರಿಸಿ ಹೋಗುವಂತ ಜವಾಬ್ದಾರಿ ಇಟ್ಕೊಂಡಿರ್ಬೇಕೇ ಹೊರತು ಇಲ್ಲ ಜವಾಬ್ದಾರಿ ಹೋದ್ರೆ ಅದು ಬೆಂಕಿ ಆಗೋ ಸಂದರ್ಭಗಳು ಉಂಟಾಗ್ತದೆ. ಹಂಗಾಗಿ ಅವ್ರು ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಬಿಡಿ ಸೇದಂತದ್ದಾಗ್ಬೋದು, ಮತ್ತೊಂದಾಗ್ಬೋದು, ಸ್ವಲ್ಪ ಸುರಕ್ಷಿತವಾಗಿ ಮಾಡ್ಕೊಂಡು ಅವ್ರು ಏನು ಬೆಂಕಿ ಕಡ್ಡಿಯನ್ನ ಬಳಸ್ತಾರೋ ಅದನ್ನ ನಂದಿಸಿ ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನಂಥದ್ದು. ಇನ್ನು ಒಂದು ವೇಳೆ ಈ ಬೆಂಕಿ ದುರಂತಗಳು ಸಂಭವಿಸೇ ಬಿಡ್ತು, ಯಾವುದೋ ಒಂದು ಬಣವೆಗೆ ಬೆಂಕಿ ಬೀಳ್ತು, ಮನೆಗೆ ಬೆಂಕಿ ಬೀಳ್ತು, ಈ ತರದ ಸಾಧ್ಯತೆಗಳು ಇರುತ್ತೆ. ನಾವು ಎಷ್ಟೇ ಜಾಗ್ರತೆಯಿಂದ ಇದ್ರೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದನ್ನೇ ನಾವು ಆಕಸ್ಮಿಕ ಅಂತ ಹೇಳಿ ಕರೆಯೋದು. ಆಕಸ್ಮಿಕವನ್ನು ಯಾರೂ ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆಕಸ್ಮಿಕವಾಗಿಯೇ ಅದು ಆಗ್ತಕ್ಕಂಥದ್ದು. ಒಂದು ವೇಳೆ ಹಂಗೆ ಆಕಸ್ಮಿಕವಾಗಿ ಆಯಿತು ಅಂತ ಅಂದಾಗ ಏನನ್ನು ಮಾಡಬೇಕು ಬಹಳ ಮುಖ್ಯವಾಗಿ, ಮತ್ತು ನಿಮ್ಮ ಇಲಾಖೆಯ ಒಂದು ಸಹಾಯವನ್ನು ಪಡೀತಕ್ಕಂಥದ್ದು ಹೇಗೆ? ನಮ್ಮ ಇಲಾಖೆಯಿಂದ ಸಹಾಯ ಪಡಿಬೇಕಾದ್ರೆ ನಮ್ಮ ಇಲಾಖೆ ದೂರವಾಣಿಯನ್ನ ತೆಗೋಬೇಕು, ದೂರವಾಣಿ ತಗೊಂಡು ದೂರವಾಣಿಯವರಿಗೆ ತಿಳಿಸ್ಬೇಕು. ತಿಳಿಸೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅಗ್ನಿ ಶಾಮಕದವರು ನಾವು ಯಾರು ಮಾತಾಡ್ತಾ ಇದ್ರಿ ಅಂತ ಹೇಳ್ಬೇಕು. ಅವ್ರು ಮಾತಾಡುವಾಗ ನಿಮ್ಮಲ್ಲಿ ಪರ್ಫೆಕ್ಟ್ ಆದಂತ ಹೆಸರು, ಅಡ್ರೆಸ್, ಊರು, ರೋಡ್ ಫಸ್ಟ್ ಮೇನ್ ಎಲ್ಲಿ ಬರಬೇಕು, ಇಂಥ ಊರಿಗೆ ಬೆಂಕಿ ಬಿದ್ದಿದೆ ನಾವು ಬರಬೇಕು, ಇಲ್ಲಿ ಕಡೆ ಬೆಂಕಿ ಬಿದ್ದಿದೆ ಬನ್ನಿ ಬನ್ನಿ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅವರಿಗೆ. ನೀವು ಫೋನ್ ಮಾಡುವಾಗ ಹೇಳಬೇಕು ನಾನು ಇಂಥವ್ರು ಮಾತಾಡ್ತಾ ಇದ್ದೀನಿ, ಇಂಥ ಊರು, ಇಂಥ ಗ್ರಾಮ, ಇಂಥ ರೋಡಲ್ಲಿ ಬನ್ನಿ, ಇಂಥ ಸಮೀಪ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಂದು ತಕ್ಷಣದಲ್ಲಿ ಬೆಂಕಿ ನಿಲ್ಲಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಿಂತ ಫಸ್ಟ್ ಏಡ್ ನಮ್ಮಲ್ಲಿ ಆದಷ್ಟು ಸಮೀಪದಲ್ಲಿ ಏನಾದರೂ ನೀರಿದ್ರೆ ನೀರನ್ನ ಹಾಕ್ತಾ ಇರಲಿಕ್ಕೆ ಮಾಡ್ತಾ ಇರಬೇಕು ಬರೋವರೆಗೂ ಪ್ರಯತ್ನವಾಗಿ. ಅದು ಉರಿಯೋದಕ್ಕೆ ಅವಕಾಶ ಮುಂದೆ ಕೂಡ ಹೋಗಬಾರ್ದು. ಈಗ ಹಚ್ಚಿದೆ, ಹಚ್ಚಿದ್ರೆ ಅಳತೆಗೆ ಇರಬೇಕು ಹೊರತು ಮುಂದೆ ಇನ್ನೊಂದು ಪಕ್ಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡದಂಗೆ ಫಸ್ಟ್ ಏಡ್ ಬರೋವರೆಗೂ ಅದು ಅವ್ರನ್ನ ಇದು ನೋಡ್ಕೊತಾ ಇರಬೇಕು. ಇವರಿಗೆ ಏನ್ ಮಾಡ್ಬೇಕು, ಈಗ ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿ ಈ ತರ ಇದೆ ಬನ್ನಿ, ನಮ್ಮ ಊರಲ್ಲಿ ಇಂಥ ಬೆಂಕಿ ಆಗಿದೆ ಬನ್ನಿ, ಬೆಂಕಿ ಹೆಸರು ಸಹ ಹೇಳ್ಬೇಕು, ಎಲೆಕ್ಟ್ರಿಕಲ್ ಫೈರ್ ಆಗಿದೆಯೋ, ಗ್ಯಾಸ್ ಫೈರ್ ಆಗಿದೆಯೋ, ಕೆಮಿಕಲ್ ಫೈರ್ ಆಗಿದೆಯೋ, ಇಲ್ಲ ಹುಲ್ಲು ಮೆದೆ ಫೈರ್ ಆಗಿದೆಯೋ, ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್, ಡಿ ಕ್ಲಾಸ್ ಅಂತ ಇರುತ್ತೆ ಫೈರ್ ಇರ್ತದೆ. ಅದು ಕೇಳ್ಬೇಕು ಯಾಕೆ ಅವ್ರು ಕೇಳ್ತಾರೆ ಅದು ಬಂತ ಅಂದ್ರೆ, ಅವರ ಬೆಂಕಿ ಬರಬೇಕಾದ್ರೆ ಉಪಕರಣಗಳನ್ನ ಅವರು ಜಾಸ್ತಿ ಇಟ್ಕೊಂಡ್ಬರ್ಲಿಕ್ಕೆ ಇರುತ್ತೆ ಗಾಡಿಲಿ, ವಾಹನಗಳಲ್ಲಿ ಇಟ್ಟೇ ಇಟ್ಟಿರ್ತಾರೆ. ಆದ್ರೆ ಇನ್ನೂ ಹೆಚ್ಚುವರಿ ಬೇಕಾಗ್ತದಲ್ವ ಅನ್ನೋದು ಒಂದು ಭಾವನೆ, ಅವ್ರು ಹೆಚ್ಚುವರಿಯಾಗಿ ತೆಗೆದುಕೊಂಡು ಬರ್ಲಿಕ್ಕೋಸ್ಕರ ಯಾವ ಫೈರು ಏನು ಎಲ್ಲಿ ಯಾವ ಊರಲ್ಲಿ ಏನು ಯಾವ ಹುಬ್ಳಿ ಯಾವ ತಾಲೂಕು, ಒಂದು ಊರು ಒಂದು ತಾಲೂಕುಗಳಲ್ಲಿ ಯಾವ್ಯಾವ್ದು ಒಂದೊಂದು ಊರು ಎರಡೆರಡು ಮೂರು ಮೂರು ಹೆಸರುಗಳು ಇರ್ತವೆ, ನಾನು ಇಂಥ ಹುಬ್ಳಿಯವರು, ಇಂಥ ಗ್ರಾಮದವರು, ಇಂಥ ತಾಲೂಕು, ಇಂಥ ರೋಡಲ್ಲಿ ಬನ್ನಿ, ಈ ಥರ ಸಮೀಪವಾದಂಥ ಅವ್ರ ಡಿಸ್ಟೆನ್ಸ್ ರೋಡ್ಗಳು ಹೇಳಿದರೆ ತಕ್ಷಣದಲ್ಲಿ ಬಂದು ಬೆಂಕಿ ನಂದಿಸ್ಲಿಕ್ಕೆ ಅನುಕೂಲ. ಹಾಗಾಗಿ ನಮ್ಮ ಮಾಹಿತಿ ಏನಿರುತ್ತೋ ಅದನ್ನ ಬಹಳ ಸಮರ್ಪಕವಾಗಿ ಕೊಡಬೇಕು. ಮೊದಲು ದೂರವಾಣಿ ಸಂಖ್ಯೆಗಳನ್ನು ಇಟ್ಕೊಂಡಿರ್ಬೇಕು, ದೂರವಾಣಿಯನ್ನ ಮಾಡಿ ಅವ್ರಿಗೆ ವಿವರ ಕೊಡಬೇಕು, ಎಲ್ಲಿ ಆಗಿದೆ, ಯಾಕೆ ಆಗಿದೆ, ಹೇಗಾಗಿದೆ, ಎಷ್ಟು ಅಂತರ ಆಗುತ್ತೆ, ಯಾವ ಭಾಗದಲ್ಲಿ ಈ ಒಂದು ದುರಂತ ಸಂಭವಿಸಿದೆ, ಈ ತರಹದ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟರೆ ಆದಷ್ಟು ಬೇಗ ಬಂದು ಅದನ್ನು ನಂದಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಪೇಟೆ ಪಟ್ಟಣಗಳಲ್ಲಿ ಈ ಕಾಲೇಜುಗಳಲ್ಲಿ ಮತ್ತು ಎಲ್ಲಿ ಪ್ರಯೋಗಾಲಯಗಳಿರುತ್ತೋ ಅಂಥ ಕಡೆ ಮತ್ತು ಈ ಕಚೇರಿಗಳಲ್ಲಿಯೂ ಕೂಡ ಬೆಂಕಿ ದುರಂತಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲೆಲ್ಲ ಯಾವ ಕಾರಣದಿಂದ ಆಗುತ್ತೆ, ಅದು ಆಗದ ಹಾಗೆ ಹೇಗೆ ನಾವು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬಹುದು? ಈಗ ಒಂದು ಕಾಲೇಜು ತುಳಿ ಲ್ಯಾಬ್ಗಳು ಇರ್ತವೆ, ಮತ್ತೆ ಸ್ಟೋರೇಜ್ ಇರ್ತದೆ. ಆ ಸ್ಟೋರೇಜ್ ಅಲ್ಲಿ ನೀಟ್ ಸ್ಟೋರೇಜ್ ಅನ್ನು ಮೇಂಟೈನ್ ಮಾಡಬೇಕು. ಲ್ಯಾಬ್ಗಳನ್ನು ಸರಿಯಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರಬೇಕು. ಅಗ್ನಿ ಉಪಕರಣಗಳು ಆ ಲ್ಯಾಬ್ ಅಲ್ಲಿಗೆ ಯಾವ್ದು ಉಪಯೋಗ ಬರ್ತದೆ, ಅದಕ್ಕೆಲ್ಲ ಡ್ರೈ ಫುಡ್ ಅಂತ ಇರ್ತದೆ, CO2 ಇರ್ತದೆ, ಕೆಮಿಕಲ್ಸ್ ತಕ್ಕನಾಗಿ ಅಂತಂದು ಒಂದು ನಂದಕಗಳು ಇರ್ತವೆ. ನಂದಕಗಳನ್ನು ಉಪಯೋಗಿಸಿ ನೀವು ಅಡ್ವಾನ್ಸ್ ಆಗಿ ಫಸ್ಟ್ ಏಡ್ ಅಂತ ಹೇಳೋದೊಂದು ಪರ್ಚೇಸ್ ಮಾಡಬೇಕು. ಅದು ವರ್ಷ ವರ್ಷ ರೀಫಿಲ್ ಮಾಡಿಸ್ಕೋಬೇಕು, ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ಬೇಕು. ಅದ್ರ ಬಗ್ಗೆ ಒಬ್ರು ಒಂದು ಟ್ರೈನಿಂಗ್ ಪಡ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆದಿರ್ತದೆ. ಹೋಗಿ ಒಂದು ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಹಿಂಗೆಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ತಗೊಂಡ್ರೆ ತುಂಬ ಇನ್ನೂ ಒಳ್ಳೆ ಇರ್ತದೆ. ಕಾಲೇಜ್ಗಳಲ್ಲಿ ಲ್ಯಾಬ್ಗಳಾಗಾದ್ರು ಸರಿ, ಈ ಸ್ಟೋರೇಜ್ ಆದ್ರೂ ಸ್ಟೋರೇಜ್ ಬೇಕಾ ಬಿಟ್ಟು ಪೇಪರ್ ಬಿಸಾಡಬಾರ್ದು. ಆದಷ್ಟು ಒಂದು ಕಡೆ ಒಂದು ಇದು ಮಾಡಬೇಕು. ಓಡಾಡ್ಲಿಕ್ಕೆ ವ್ಯವಸ್ಥೆ ಫ್ರೀ ಆಗಿರಬೇಕು. ಈಗ ಓಡಾಡ್ಲಿಕ್ಕೆ ಓಡಾಡಕ್ಕೆ ಬರ್ಲಿಕ್ಕೆಲ್ಲ ಆಗ್ತದೆ. ಅದು ಬೆಂಕಿ ಬಿದ್ದರೂ ತಕ್ಷಣ ಹೋಗಿ ಯಾವ ಕಡೆ ಇದೆ ಏನನ್ನು ನೋಡ್ಬೋದು. ಆ ಬೆಂಕಿ ಆಗೋ ಸಂದರ್ಭ ಇರ್ತದೆ. ಎಲೆಕ್ಟ್ರಿಕಲ್ ಗೋಡಲ್ಲಿ ಎಲೆಕ್ಟ್ರಿಕಲ್ ಸ್ವಿಚ್ಗಳೆಲ್ಲ ಹಾಕಿರ್ತಾರೆ, ಆ ಡಿಸ್ಟೆನ್ಸ್ ಗೋಡೆಗೆ ಅಟ್ಯಾಚ್ ಮಾಡಿ ಇಡಬಾರ್ದು. ಅದನ್ನು ಸಹ ದೂರ ಸ್ವಲ್ಪ ಸಮೀಪ ಬಿಟ್ಟಿಡಬೇಕು. ಯಾಕೆ ಎಲೆಕ್ಟ್ರಿಕಲ್ ಫೈರ್ ಆದರೂ ಸರಿ, ಅದಕ್ಕೆ ಆಗೋ ಸಂದರ್ಭಗಳು ತಾಗಿದ್ರೆ ಆಗ್ತದೆ, ಅದಕ್ಕೆ ಇಡೀ ಪಾರ್ಕಿಂಗ್ ಆದರೂ ಆಗ್ತದೆ, ಇಲ್ಲ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ಕೊತಾರೆ ಅದಕ್ಕಾದ್ರೂ ಆಗ್ಬೋದು. ಇವೆಲ್ಲ ಇರ್ತವೆ, ಇದು ಮಾಡಬೇಕು, ಅವೆಲ್ಲ ಮುಂಜಾಗ್ರತೆ ಕ್ರಮವಾಗಿ ತಗೋಬೇಕು. ನೀವು ಈ ಒಂದು ಅಗ್ನಿಶಾಮಕ ಠಾಣೆಯಲ್ಲಿ ಅಥವಾ ಇಲಾಖೆಯಲ್ಲಿ ಸುದೀರ್ಘವಾದಂತಹ ಸೇವೆಯನ್ನ ಸಲ್ಲಿಸಿದಂಥವ್ರು, ನಿಮ್ಮ ಅನುಭವಗಳು ಅಲ್ಲಿ ಹೇಗಿತ್ತು? ಯಾವ್ದಾದ್ರು ಮರೆಯಲಾರದಂತಹ ಘಟನೆ ಇದ್ರೆ ಅದನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ಬೇಗ ಘಟನೆಗಳು ಎಲ್ಲ ನಡೆದಿರುತ್ತೆ, ಬೇಕಾದಷ್ಟು ನಡೆದಿದೆ. ಈಗ ಒಳ್ಳೆಯಲ್ಲಿ ಮುಳುಗಿರ್ತಾರೆ, ಆಕ್ಸಿಡೆಂಟ್ ಆಗಿರ್ತದೆ, ಇವುಗಳೆಲ್ಲ ಬೆಂದೋಗಿರ್ತದೆ. ಈಗ ಮನೆಯೊಳಗೆ ಬೆಂಕಿ ಒಳಗೆ ಸಿಕ್ಕಿ ಬಿದ್ದಿರ್ತವೆ, ಅವೆಲ್ಲ ಸುಮಾರು ಬೇಕಾದಷ್ಟು ನಡೆದೋಗಿರ್ತವೆ. ಇವೆಲ್ಲ ಅವೇನು ಏನಾಗ್ತದೆ, ಈಗ ಗ್ಯಾಸ್ ಫೈರ್ ಇರ್ತದೆ, ಗ್ಯಾಸ್ ಅಡುಗೆ ಮಾಡುವಾಗ ಏನು ಮಾಡ್ತಾರೆ ಅವರು, ಆ ಗ್ಯಾಸನ್ನು ಅವರು ಅಡುಗೆ ಮಾಡಿದ ನಂತರ ಮೇನ್ ವಾಲ್ ಆಫ್ ಮಾಡೋದಿಲ್ಲ. ಆ ಕಿಟಕಿಗಳು ವಿಂಡೋಗಳು ಅಡುಗೆ ಮನೆಯೊಳಗೆ ಏನಿರ್ತದೆ, ಈ ಅಡುಗೆ ಮನೆಯೊಳಗೆ ವಿಂಡೋಗಳನ್ನು ಓಪನ್ ಮಾಡಿ ಬಿಟ್ಬಿಡ್ಬೇಕು. ಅದು 24 hours ಅದು ಓಪನ್ ಅಲ್ಲೇ ಇರಬೇಕು. ಯಾಕೆಂದ್ರೆ ಗ್ಯಾಸ್ ಲೀಕೇಜ್ ಆದರೂ ಹೋದಾಗೆ ಈಗ ಏನ್ ಮಾಡ್ಬೇಕು, ತಕ್ಷಣ ಮನೆ ಒಳಗಡೆ ಹೋಗ್ಬೇಕಾದ್ರೆ ಗ್ಯಾಸ್ ಸ್ಮೆಲ್ ಬರ್ತದೆ, ಬರದೇ ಇರೋದಿಲ್ಲ. ಬಂದ ತಕ್ಷಣ ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದೇಟ್ಗೆ ಕಾಫಿ ಮಾಡ್ಕೊಡಮ್ಮ ಅಂತ ಹೇಳ್ತಾರೆ. ಮುಖನು ತುಳಿಯೆಲ್ಲ ಏನಿಲ್ಲ, ಸೀದಾ ಎದ್ಬಿಟ್ಟು ಆರ್ಕೊ ಹೋದ ತಕ್ಷಣ ಏನ್ ಮಾಡ್ತಾರೆ ಅವರು, ಕಡ್ಡಿ ಗೀರಿದ್ರು, ಕಡ್ಡಿ ಲೀಕೇಜ್ ಆಗಿರೋದು ಇರ್ತದೆ, ಕಡ್ಡಿ ಗೀರಿದ್ರಾಗ್ತದೆ, ಬುಗ್ಗಂತ ಗ್ಯಾಸ್ಗಳು ಲೀಕೇಜ್ ಆದ್ರೆ ಲೀಕೇಜ್ ಆಗ್ತದೆ. ಹೇಗಾಗ್ತದೆ ಅಂದ್ರೆ ಅಲ್ಲಿ ಜಿರ್ಲೆಗಳು ಅದ್ರ ಮೇಲೆ ಸ್ವೀಟ್ ಅಡಿಗೆ ಮಾಡುವಾಗ ಸ್ವೀಟ್ ಬಿದ್ರೆ, ಇದೇನಾದ್ರು ಬಿದ್ದಿದ್ರೆ ಆ ಪೈಪ್ ಒಳಗೆ ಜಿರ್ಲೆಗಳಾಗ್ಲಿ ಇಲಿಗಳಾಗಲಿ ಕಚ್ಚಿ ಲೀಕೇಜ್ ಆಗೋ ಸಂದರ್ಭಗಳು ಇರ್ತವೆ. ಅವೆಲ್ಲ ಮುಂಜಾಗ್ರತೆಯಾಗಿ ನೋಡ್ಕೋಬೇಕು. ಆಗ್ರಹ ಏನು ಅದೆಲ್ಲ ಒರೆಸ್ಬೇಕು. ಮತ್ತೆ ಗ್ಯಾಸ್ ಸಿಲಿಂಡರ್ ಹತ್ರ ಮೇನ್ ವಾಲ್ ಹತ್ರ ವಾಲ್ ಆಫ್ ಮಾಡ್ಬೇಕು ಫಸ್ಟ್, ಸ್ಟೌಗ್ ಹೋಗೋದಕ್ಕಿಂತ ಮುಂಚೆಗೆ ಅದನ್ನ ಆಫ್ ಮಾಡ್ಕೊಂಡಿರ್ಬೇಕು. ಯಾವಾಗ್ಲಿ ಆಗ್ಲಿ ನಾವು ಸಿಲಿಂಡರ್ ಗ್ಯಾಸ್ ಆಫ್ ಮಾಡ್ಬೇಕು, ಮೇನ್ ವಾಲ್ ನ. ಆಮೇಲೆ ಕೊನೆಗೆ ಸಿಲಿಂಡರ್ ಗ್ಯಾಸ್ ಮುಗಿದೋಗಿದೆಯಲ್ಲಪ್ಪ ಅಂತ ಸಿಲಿಂಡರ್ ತಲಕಣಕ ಮಾಡುವಂತದ್ದು ಬಿಡ್ ಮಾಡಬಾರ್ದು. ಮುಳುಗ್ಸ್ಲಿಕ್ಕಾಗ್ಲಿ ಆಗ್ಲಿ ಉರುಳಿಸ್ಲಿಕ್ಕಾಗ್ಲಿ ಏನೇ ಕಾರಣದಿಂದ ಅವೆಲ್ಲ ಮಾಡಬಾರ್ದು. ಅದು ಬಾ ಇದು ಅದೆಲ್ಲ ಮುಂಜಾಗ್ರತೆಯಾಗಿ ವಹಿಸ್ಕೊಂಡು ನೋಡ್ಕೊಂಡು ಇದು ಮಾಡ್ಬೇಕು. ಆಮೇಲೆ ಸ್ಟವ್ ಏನಿರುತ್ತದೆ, ಅವರುಗಳು ಅಡಿಗೆ ಮಾಡ್ತಾ ಇರ್ತಾರೆ, ಹಾಲು ಕಾಸ್ತಾ ಇರ್ತಾರೆ, ಯಾರೋ ಸ್ನೇಹಿತರು ಬರ್ತಾರೆ, ಮಾತಾಡ್ಸಕ್ ಬರ್ತಾರೆ, ಸ್ಟವ್ ಮರ್ತ್ಬಿಟ್ಟು ಏನ್ ಮಾಡ್ತಾರೆ, ಹಾಲುನ ಸ್ಟವ್ ಮೇಲೆ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಏನ್ ಹೇಳ್ತಾರೆ ಇವರು, ಅವ್ರು ಅಲ್ಲಿ ಹೋಗಲಿಕ್ಕೆ ಆಗದಿಲ್ಲ, ಅಲ್ಲೇನೋ ಮಕ್ಳು ಇರ್ತವೆ, ಮಕ್ಳು ಆಫ್ ಮಾಡಿ ಅಂತ ಹೇಳಕ್ ಹೋಗೋದು, ಮಕ್ಳು ಏನ್ ಮಾಡೋದು ಆಫ್ ಮಾಡಿರ್ತವೆ, ಅದ್ರ ಇದಾಗಿರಲ್ಲ ಅಂತವೆ ಸಂದರ್ಭಗಳು ಇರ್ತವೆ, ಎಲ್ಲ ನೋಡ್ಕೋಬೇಕು. ಆಮೇಲೆ ಪಾತ್ರೆ ಸ್ಟೌವ್ ಮೇಲೆ ಇಟ್ಟಿದ ತಕ್ಷಣ ಅದನ್ನ ಮುಗಿಯವರೆಗೂ ಬಂದು ಹೊರಗಡೆ ಕುಳಿತುಕೊಳ್ಳೋದು, ಮಾತಾಡೋದು ಎಲ್ಲ ಮಾಡಬಾರ್ದು. ಗ್ಯಾಸ್ ಆಫ್ ಮಾಡ್ಕೊ ಮುಂದೆ ಕೂತು ಮಾತಾಡೋದೆಲ್ಲ ಮಾಡ್ಕೋಬೇಕು, ಅವೆಲ್ಲ ಮಾಡ್ಬೇಕು. ಆಮೇಲೆ ಏನಾಗ್ತದೆ, ಪಾತ್ರೆ ಸುಳ ಪಾತ್ರೆ ಇರ್ತದೆ, ಆ ಪಾತ್ರೆ ಲೈನನ್ ಬಟ್ಟೆಗಳನ್ನು ಉಪಯೋಗಿಸಬಾರ್ದು. ಪಾತ್ರೆ ಸ್ಟೌವ್ ಮೇಲೆ ಇರುವಾಗ ಲೈನನ್ ಬಟ್ಟೆ ಉಪಯೋಗಿಸೋದು, ಅವ್ರು ಹುಟ್ಟು ಸೀರೆಗಳನ್ನು ಉಪಯೋಗಿಸೋದು ಮಾಡಬಾರ್ದು. ಅವಾಗ ಏನಾಗ್ತದೆ, ಹುಟ್ಟು ಸೀರೆ ಇವೆಲ್ಲ ಲೈನನ್ಗಳಲ್ಲಿ ಉಪಯೋಗಕ್ಕೆ ಹೋದಾಗ ಪಾತ್ರೆ ಹಿಡಿಯಕ್ಕೆ ಹೋಗ್ತಾರೆ, ಅಂಟಿ ಬರುತ್ತೆ. ಬಂದ ತಕ್ಷಣ ಏನಾಗ್ತದೆ, ಬಿಸಿ ಬರ್ತದೆ, ಬಿಸಿ ಬಿದ್ದ ಪಾತ್ರೆ ಬಿಡ್ತಾರೆ, ಬಿಟ್ಟ ತಕ್ಷಣ ಅಯ್ಯೋ ಟರ್ನ್ ಆಗ್ತಾರೆ, ಟರ್ನ್ ಆಗುವ ಅವ್ರ ಬಟ್ಟೆ ಸ್ಟವ್ ಮೇಲೆ ಬೀಳುತ್ತೆ, ಸ್ಟವ್ ಮೇಲೆ ಬಿದ್ದಾಗ ಅವ್ರ ಬೆಂಕಿ ಒಳಗಡೆ ಆಗ್ತದೆ. ಈ ತರದ ಮನೆಯಲ್ಲಿ ಕೂಡ ಸಾಕಷ್ಟು ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಎಲ್ಲರೂ ಬಹುತೇಕ ಗ್ಯಾಸ್ ಅನ್ನೇ ಬಳಸೋದ್ರಿಂದ ಇದರ ಬಗ್ಗೆ ಕೂಡ ನಮಗೆ ಒಂದು ಸ್ವಲ್ಪ ಮುಂಜಾಗ್ರತಾ ಇರಬೇಕು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಾವ್ ಏನ್ ಹೇಳ್ತೀರೋ ಅದನ್ನ ಹೆಚ್ಚು ಅನುಸರಿಸತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು. ಅಂತಿಮವಾಗಿ ನಮ್ಮ ಕೇಳುಗರಿಗೆ ಈ ಒಂದು ಬೆಂಕಿಯ ಅವಘಡಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದಕ್ಕೆಲ್ಲ ಮುಂಜಾಗ್ರತೆ ಕ್ರಮಗಳಾಗಿ ತಗೊಂಡಿದ್ರು. ಈಗ ಒಂದು ಗ್ಯಾಸ್ ಫೈರ್ ಹೇಳಿದ ಉದಾಹರಣೆ ನಿಮ್ಗೆ, ಈಗ ಗ್ಯಾಸ್ ಲೀಕೇಜ್ ಬರ್ತದೆ ಅಂತ ಕೇಳ್ರಿ, ಅದು ಟಾರ್ಚ್ ಹಾಕದೇ ಆಗ್ಲಿ, ಕೈ ಎಣ್ಣೆ ದೀಪಗಳಾಗ್ಲಿ, ಒಳ್ಳೆಣ್ಣೆ ದೀಪಗಳಾಗ್ಲಿ, ಸ್ವಿಚ್ ಎಲೆಕ್ಟ್ರಿಕ್ ಸ್ವಿಚ್ಗಳು ಹಾಕೋದಾಗ್ಲಿ, ಮತ್ತೆ ಯಾವುದೇ ಮಾಡಬಾರ್ದು. ಎಲ್ಲಾ ವಿಂಡೋಗಳು ಓಪನ್ ಮಾಡಬೇಕು, ಹೊರಗೆ ಬಂದ್ಬಿಡ್ಬೇಕು. ಬಂದ ತಕ್ಷಣ ಲೀಕೇಜ್ ಇದೆಯಾ, ಉರಿತಾ ಇದೆ ಇದೆಯಾ ಅನ್ಬೇಕು, ಅದನ್ನು ಅಗ್ನಿಶಾಮಕ ದಳದವರಿಗೆ ತಿಳಿಸ್ಬೇಕು. ಇಲ್ಲ ಗ್ಯಾಸ್ ಏಜೆನ್ಸಿ ಅಥವಾ ಅವರ ಕಂಪನಿಯವರಿಗೆ ತಿಳಿಸಿದ್ರೆ ಅವರಾದ್ರೂ ಬರ್ತಾರೆ, ಅವ್ರಕ್ಕಿಂತ ಮುಂಚೆಗೆ ಇವ್ರಿಗೆ ಯಾರಾದ್ರೂ ಬಂದು ನಿಮಗೆ

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಸ್ವರದಲ್ಲಿ ಮಯೂರ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ಸೋತೆ ನಾ ಜಗವನೆ ಮರೆದೇ